ನಂದ 60 ಎಕರೆ ಇದೆ ಸರ್. 4 ಮಂದಿ ನಾವು ಅಣ್ಣತಮ್ಮರು, ಮನುಷ್ಯಾಗ 15-15 ಎಕರೆ ವ್ಯವಸಾಯ ಮಾಡ್ತೀವಿ. ಎಲ್ಲರೂ ರೈತರಾದೀವಿ. ನಮ್ಮ ಪರಿಸ್ಥಿತಿ ಮೊದಲು ಬಹಳ ಬಹಳ ಕುಂಠಿತಿತ್ತು. ಈಗ ನಮ್ಮ ಒಂದು ಸಂಸ್ಥೆ ರೆಡ್ಡಿ ಸಂಸ್ಥಾದಿಂದ ಈ ನಮ್ಮ ಶುಗರ್ ಫ್ಯಾಕ್ಟ್ರಿ ಕಟ್ಟಿದ ಬಳಿಕ ಇಡೀ ನಮ್ಮ ಈ ಬಬಲೇಶ್ವರ ತಾಲೂಕನ ಇವತ್ತೊಂದು ಒಳ್ಳೆ ಸಂದರ್ಶನ ಬಂದಂಗ ಫ್ಯಾಕ್ಟ್ರಿದಿಂದ ನಾವು ಬಹಳ ಬಹಳ ಅಂದ್ರೆ ಬಹಳ ಚಲೋ ಆಗೈತಿ. ಈ ಕಬ್ಬಿನ ಬದಲು ಕೆಲವು ಮಂದಿ 3 ವರ್ಷಕ್ಕೆ ತೆಗಿತಾರ, 2 ವರ್ಷಕ್ಕೆ ತೆಗಿತಾರ, ಅದನ್ನು ತೆಗಿಬಾರ್ದು ಯಾರು ರೈತರು. ಹ್ಯಾಂಗ ಬಳಸಬೇಕಂದ್ರೆ ಭೂಮಿಯಲ್ಲಿ ಇರುವಂತ ಜೀವ ಕೋಶಿಯ ಭೂಮಿಯಲ್ಲಿ ಒಂದು ಜೀವಾತ್ಮ ಐತಿ. ಆ ಜೀವಾತ್ಮ ಕಾಪಾಡಬೇಕಾದ್ರೆ ಯಾರು ಒಟ್ಟ ಭೂಮಿಯಲ್ಲಿ ಇರುವಂತ ರೌದಿ ಆಗಲಿ ಒಂದು ಕಸ ಕಡ್ಡಿ ಆಗಲಿ ಸುಡಬಾರ್ದು. ಒಟ್ಟ ಆ ಭೂಮಿಯಲ್ಲಿ ಇರುವಂತ ಕಸ ನೀವು ಬದಿಗೆ ಹೋದ್ ಹೋಗುತ್ತಿರಲಿಲ್ಲ, ಆ ಬದಿನಲ್ಲಿ ಕಸ ಒಗೆದ್ರಲ್ಲ ಅದನ್ನ ಕೆತ್ತಿ ನೋಡ್ರಿ ಅಲ್ಲಿ ಎಷ್ಟು ತಯಾರಾಗಿರ್ತೈತಿ ಅಂತ ಭೂಮಿ ಏನಂತದ್ದು ಅದು ಅಗದಿ ಫಲವತ್ತಾದಂತ ಮಣ್ಣು ಇರ್ತೈತಿ ಅಲ್ಲಿ. ಹಂಗ ಭೂಮಿಯಲ್ಲಿ ಏನರ ಬಿಟ್ಟಿವ ಅಂದ್ರೆ ಅದು ಕೆಡುವಂತ ವಸ್ತು ಅಲ್ಲ, ಚಲೋನ ಕೊಡ್ತೈತಿ ಅದು. ಅದಕ್ಕಾಗಿ ಯಾರು ದಯವಿಟ್ಟು ರೈತರು ಒಟ್ಟ ಸುಡಬ್ಯಾಡ್ರಿ, ಪೌಡರ್ ಮಾಡಿಸ್ರಿ, ನಿಮಗೆ ಸಾಧ್ಯ ಆದಷ್ಟು ಹಂಗ ತುಂಬ್ರಿ, ಮತ್ತ ನೀವು ಎಷ್ಟು ಗ್ಯಾಪ್ ಹೊಕ್ಕಿರಿ ಅಟ್ಟ ನಮ್ಮ ಕಬ್ಬಿನ ಬದ್ದಲ್ಲಿ ಇಳುವರಿ ಜಾಸ್ತಿ ಬರ್ತೈತಿ. ಈಗ 4ನೇ ಕುಳಿ 63 ಟನ್ ಬಿದ್ದೈತಿ. 1 ಎಕರೆ 8 ಗುಂಟೆದಾಗ 105 ಟನ್ ತೆಗೆದಿನ ಫಸ್ಟ್ನೇ ವರ್ಷ. 2ನೇ ವರ್ಷ 90 ಟನ್ ಆಗೈತಿ. 3ನೇ ವರ್ಷ 75 ಟನ್ ಆಗೈತಿ. 4ನೇ ವರ್ಷ 63 ಟನ್ ಆಗೈತಿ. ಈಗಾಗಲೂ ಮತ್ತೆ 5ನೇ ಕುಳಿ ಸ್ಟಾರ್ಟ್ ಮಾಡೀನಿ ನಾನು. ನಾ ಇನ್ನು 4 ಫೂಟ್ ಇಟ್ಟೀನಿ. ಈಗ 6 ಫೂಟ್ 8 ಫೂಟ್ ಇದನ್ನ ಗ್ಯಾಪ್ ಮಾಡಿ ಅದರೊಳಗೆ ಧಾನ್ಯಗಳು ಯಾವ ಬೆಳೆಗಳು ಹಾಕ್ಬೇಕನ್ನೋದು ಹಾಕ್ತೀನಿ. ಈಗ ಎಲ್ಲೆಲ್ಲ ಸ್ವಲ್ಪ ಆಂಗ್ಲಾದಲ್ಲಿ ಕಡ್ಲಿ ಹಾಕಿನಿ. ಒಂದು ಕಡ್ಲಿ ಸುಮಾರು 1.5 ಫೂಟ್ ಮ್ಯಾಗ ಹಿಂಗ ಇದು ಐತಿ ನಮ್ದು. ಅದಕ್ಕ ಭೂಮಿಯಲ್ಲಿ ಇಂತ ಶಕ್ತಿ ಐತಿ. ಭೂಮಿ ಯಾರು ಸುಡದ ಅದನ್ನ ಕಾಪಾಡ್ಕೋಬೇಕಂತೇಳಿ ರಾಸಾಯನಿಕ ಕಮ್ಮಿ ಮಾಡಿ ನಮ್ಮ ಮನೆಯಲ್ಲಿ ಇರುವಂತ ಸೆಗಣಿ ಮತ್ತು ಈ ಆಕಳು ಉಚ್ಚಿ ನಾವು ಭೂಮಿ ಕೊಟ್ಟಿವಿ ಅಂದ್ರೆ ಬಹಳ ಜೀವಾತ್ಮದಂತ ಚಲೋ ಐತಿ. ನಮ್ಮ ಪರಿಸ್ಥಿತಿ ಮೊದಲು ನೀರಾವರಿ ಬಳಕ ಏನೇನು ಇದ್ದಿದ್ದಿಲ್ಲ. ಮೊದಲ ಏನು ನದಿದಿಂದ ನಾವು 9 ಕಿಲೋಮೀಟರ್ ಲೈನ್ ಇದೆ ನಮ್ಮದು. 9 ಕಿಲೋಮೀಟರ್ ಎರಡ್ ಕಡೆ ಸಂಪ ಮಾಡಿವಿ, ಎರಡ್ ಕಡೆ ಸಂಪ ತಂದು ಈ ಭೂಮಿಯಲ್ಲಿ ಇಂತ ಫಲವತ್ತಿದವಾಗಿ ಆ ನೀರಿಗೆ ಭೂಮಿಗೆ ಹೆಂಗ್ ಹೊಂದೈತಿ ಅಂದ್ರ ಮನುಷ್ಯಾಗ ವರ್ಷಕ್ಕೆ ವರ್ಷಕ್ಕೆ ಭೂಮಿ ಫಲವತ್ತತೆ ಆಕತಿ. ವರ್ಷಕ್ಕೆ ಹೊಳಿ ಕೃಷ್ಣಾ ನದಿದಿಂದ ನೀರ್ ಬಹಳ ಸುಧಾರಸಕತೈತಿ, ಅತಿ ಸುಧಾರಸಕೈತಿ ನಮ್ದು. ನಮ್ಮ ಗೊಬ್ಬರ ಖರ್ಚು ಬಹಳ ಕಡಿಮೆ ಬರ್ತೈತಿ, ಕಸದ ಆಳ ಕಡಿಮೆ ಬರ್ತೈತಿ. ಅದಕ್ಕೆ ಭೂಮಿ ನೀವು ಸುಟ್ಕೊಂಡ್ರಿ ಅಂದ್ರ ನಮ್ಮ ಹಣಿ ಬರದಂಗ ಸುಟ್ಕೋತ ಹೋಗ್ತೈತಿ. ಅದಕ್ಕೆ ನೀವು ಎಲ್ಲಾ ರೈತರು ಬಹಳ ಅಂದ್ರ ಬಹಳ ಒಟ್ಟೆ ಭೂಮಿ ಬಹಳ ಹಸನ್ ಕಾಣತೈತಿ. ಹಸನ್ ಕಾಣದಾಗ ನೀವು ಭೂಮಿ ಸುಟ್ಕೊಂಡಿವಿ ಅಂದ್ರ ಭೂಮಿ ಎಲ್ಲ ಹಾಳು ಮಾಡ್ತಿಕೋತಿರತ್ಕೇಶಿಂದ ನಾನು ಸಿದ್ದಾರೆಡ್ಡಿಯವ್ರೆ, ಈಗ ತಾವು ನೀರನ್ನ ಕೃಷ್ಣಾ ನದಿಯಿಂದ ತಂದಿನಿ ಅಂತ ಹೇಳಿ ಹೇಳ್ತಾ ಇದ್ದೀರಿ. ಯಾವಾಗ ಇದು ನೀರಾವರಿ ವ್ಯವಸ್ಥೆ ಆಯಿತು ಮತ್ತೆ ಯಾವ ರೀತಿ ನೀವು ವ್ಯವಸ್ಥೆ ಮಾಡಿಕೊಂಡ್ರಿ? ನೀವು ಸ್ವಂತ ಮಾಡಿಕೊಂಡ್ರು ಅಥವಾ ಇದನ್ನ ಲೋನ್ ತಗೊಂಡು ಮತ್ತೆ ಯಾರ ಕಡೆಯಿಂದ ಒಂದು ಹಣಕಾಸಿನ ನೆರವು ತಗೊಂಡು ಮಾಡಿಕೊಂಡ್ರು, ಹೆಂಗ ಅದ್ರ ಬಗ್ಗೆ ಒಂದ್ ಸ್ವಲ್ಪ ಹೇಳ್ರಿ. ಸರ್, ನಮ್ಮ ಜಿಬಿ ಅಂತ ಕರೀತಾರೆ ನಮ್ಮ ನಂದಿ ಶುಗರ್ ಫ್ಯಾಕ್ಟರಿ ಒಳಗ, ಅಲ್ಲಿ ನಮ್ಮ ಇಡೀ ಒಂದು ಬ್ಯಾಂಕ್ಗಳು ಎಲ್ಲ SBI ಆಗಲಿ ಸಿಂಡಿಕೇಟ್ ಆಗಲಿ ಎಲ್ಲ ಬ್ಯಾಂಕ್ಗಳು ಜಿಬಿ ಮೀಟಿಂಗ್ ಬಂದಿದ್ರು. ಎಲ್ಲಾ ರೈತರಿಗೆ ಮಾಹಿತಿ ಕೊಡಕತ್ತಿದ್ರು. ಆಗ ನಮ್ದು ಇಷ್ಟು ಜಮೀನು ಐತಿ, ನಾವು ನಮ್ಮ SBI ಕೋಲಾರ ಬ್ಯಾಂಕ್ನವ್ರು ಅವಾಗ ಏನು ಪರ್ಸೆಂಟೇಜ್ ತುಂಬಿಸ್ಕೊಳ್ಳಾರ್ದ ಅವಾಗ ನಮಗ ಲೋನ್ ಕೊಟ್ರು 18 ವರ್ಷದಿಂದ. ಅವ್ರು ಏನು ಲೋನ್ ಕೊಟ್ರು ಆ ಲೋನ್ದಿಂದ ನಾವು ಅವ್ರು ಬಹಳ ಸಹಾಯ ಮಾಡಿದ್ರು. ಅವ್ರು ಎಷ್ಟು ಹಣ ಕೊಟ್ಟಿದ್ರು ಅವ್ರಿಗೆ ನಾವು 4 ಮಂದಿ ರೈತರು ಒಂದೇ ಹರಿಯಾಗಿ 4 ಮಂದಿ ರೈತರು ಕೂಡ್ತೇವೆ ಬಂದಿವು. ಅಪ್ಪಣ್ಣ ಇದು ಸದಪ್ಪ ಅಪ್ಪಣ್ಣ ನಾಯ್ಕ ದೇವಪುರದವರು, ಪಂಡಪ್ಪ ಈಶ್ವರಪ್ಪ ಮರನೂರ್ ಅವರು, ಶೇಖಪ್ಪ ಬಸಪ್ಪ ಸಿದ್ದರೆಡ್ಡಿ ಅವರು, ಹನುಮಂತ ಈರಪ್ಪ ಸಿದ್ದರೆಡ್ಡಿ ಅವರು 4 ಮಂದಿ ರೈತರು ಕೂಡಿ ನಮ್ಮೂರಿಗೆ ಒಟ್ಟ ನೀರಿಲ್ಲ, ಇದೊಂದು ಏನರ ಮಾಡಿ SBI ಅವ್ರು ಸಹಾಯ ಮಾಡ್ಯಾರು, ಇದಕ್ಕೆ ನಾವು ತಂದೆ ಬಿಡುವಂತ ಒಟ್ಟರು ಕೂಡಿ ಒಂದು ಸಂಘಟನೆ ಆಗಿ ದೇವ್ರಗೆನ್ನೂರದಿಂದ ಅಲ್ಲಿ ದೇವ್ರಗೆನ್ನೂರು ರೈತರು ಇಲ್ಲಿಂದ ನದಿದಿಂದ ನೀರು ಹೊಯ್ತಾರಂದ್ರೆ ಇವರು ಒಳ್ಳೆ ರೈತರು ಅದಾರು, ಇವರು ಒಳ್ಳೆ ಮಾಡ್ಕೊಳ್ಳಿ ಎತ್ಕೇಶಿಂದ ಅಲ್ಲಿ ನಮ್ಮ ಬಾಂಧವರು ಎಲ್ಲ ಇವತ್ತು ಯಾವ ಭೇದ ಭಾವ ಇರಲಾರ್ದ ನಮಗೆ ಆ ನದಿದಿಂದ ನಮಗೆ ಎಲ್ಲ ಭೂಮಿಯಲ್ಲಿ ಪೈಪ್ ಲೈನ್ ಹಾಸ್ಕೊಂಡು ಬರಾಕ ಅಷ್ಟೇ ನಮಗೆ ಸ್ವಾಗತ ಮಾಡಿದರು. ನಾವು ಅವ್ರು ತಕ್ಕ ನಡ್ಕೊಂಡಿವು, ಬಹಳ ಸಹಾಯ ಮಾಡಿದ್ರು. ಅಲ್ಲಿ ಗಡದಾನ ಬಾಬು ಅವರು ಅಂತ ಹೇಳಿದ್ರು, ಅವರು ಮಾಡಿದ್ರು. ಅವಲ್ಲಿ ಮುಸಲ್ಮಾನರ ಇನ್ನಾದ್ರೂ ಸಹಾಯ ಮಾಡ್ತಾರೆ. ನಮ್ಮ ಅವರೇ ಒಂದು ಇದು ಬಾಂಧವತ್ಯ ಕಿಶಿಂದ ನಾವು ಇನ್ನೂ ತನ 20 ವರ್ಷ ಹಂಗ ನಡ್ಕೊಂಡ್ ಬಂದೀವಿ. ಅದಕ್ಕಾಗಿ ನಮಗ ಬಹಳ ಅಂದ್ರೆ ಬಹಳ ಖುಷಿಯಾಗೈತಿ. ಈಗ ನಮ್ಮ ಶಾಸಕರಾದಂತ ಎಂ ಬಿ ಪಾಟೀಲ್ ಸಾಹೇಬರು ಬಂದ್ ಬೆಳಕ ಈಗ ನದಿಗೆ ಹೋಗಲಾರ್ದ ನಮಗೀಗ ಕೌಲಿ ಮುಖಾಂತರ ನಮ್ಮ ಜಿಲ್ಲೆದಾಗ ಅವರು ಮತ್ತ ನೀರಾವರಿ ಬಹಳ ಒಳ್ಳೆಯದೊಂದು ಸಿದ್ದೇಶ್ವರ ಅಪ್ಪಾರು ಹೇಳಿದ ಮಾತನ್ನು ಉಳಿಸ್ಕೊಂಡು ನಮ್ಮ ಜಿಲ್ಲೆದಾಗ 5 ತಾಲೂಕದಾಗ ನೀರಾವರಿ ಮಾಡಿಕೊಟ್ರು. ಈಗ ನಮಗೆ ತೆಳಗೂ ನೀರು ಐತಿ ಮತ್ತ ಮ್ಯಾಗೂ ನೀರು ಐತಿ. ದೊಡ್ಡ ಅದೊಂದು ಕೊಡುಗೆ ಮಾಡಿಕೊಟ್ರು. ಈಗ ನೀರನ್ನ ನೀವು ತಂದ್ರಿ, ಅದರಿಂದ ಕಬ್ಬಿನ ಕೃಷಿಯನ್ನ ಮಾಡ್ತಾ ಇದ್ದೀರಿ. ನೀರನ್ನ ಬಳಸೋದು ಕೂಡ ಬಹಳ ಮುಖ್ಯದ. ತಾವು ಹೇಳಿದ್ರಿ ಈಗ ರೌದಿ ಸುಡೋದನ್ನ ನಾವು ಬಂದ್ ಮಾಡಿವಿ, ಅದರ ಬಗ್ಗೆ ಕೂಡ ತಾವು ಬಹಳಷ್ಟು ಒಳ್ಳೆ ವಿಚಾರಗಳನ್ನು ಹೇಳಿದ್ರಿ. ಅದ್ರ ಜೊತೆಗೆ ನೀರು ಬಳಸುವಂತಹ ಒಂದು ಸಂದರ್ಭ ಏನಿರ್ತದಲ್ಲ, ಬಹಳ ಸಮರ್ಥವಾಗಿ ನಾವು ಬಹಳ ಕಾಳಜಿಪೂರ್ವಕವಾಗಿ ನೀರನ್ನ ಬಳಸಬೇಕಾಗ್ತದೆ, ಇಲ್ಲಪ್ಪ ಅಂತಂದ್ರೆ ಭೂಮಿಗಳು ಕೆಟ್ಟು ಹೋಗ್ತಾವ. ಸುಮಾರು ವರ್ಷಗಳಿಂದ ನೀವು ನೀರಾವರಿ ಮಾಡ್ತಾ ಇದ್ದೀರಿ, ಯಾವ ರೀತಿಯಾದಂತಹ ಒಂದು ಕಾಳಜಿ ತಗೊಂಡಿರ್ತಾವ? ಸರ, ಭೂಮಿಗೆ ನೀರು ಹಾಸೋಕ್ಕಿಂತ ಮೊದಲು ಹೋಗಿ ನಾವು ಭೂಮಿಯಲ್ಲಿ ಇಳಿಬೇಕು. ಈ ಭೂಮಿ ನೀರಿಗೆ ಬಂದೈತೋ ಇಲ್ಲೋ 3 ಇಂಚರ 2 ಇಂಚರ ಭೂಮಿ ಹಡ್ಡಿ ನೋಡ್ಬೇಕು. ನಾವು ಎಷ್ಟು ದಿನಕ್ಕೆ ಇದಕ್ಕೆ ನೀರು ಕೊಟ್ಟರೆ ಇದು ಎಷ್ಟು ದಿನಕ್ಕೆ ನೀರು ಕುಡಿತೈತೆ ಅಂತ ಮೊದಲು ನಮ್ಮ ರೈತರಲ್ಲಿ ಅನುಭವ ಬೇಕು. ಇದು ನೀರಿಗೆ ಬಂದೈತೋ ಇದು ನೀರು ಹಚ್ಚಬೇಕು ಹಚ್ಚಬಾರದು ಅಂತ ಮನುಷ್ಯನಲ್ಲಿ ವಿಚಾರ ಬೇಕಾದ ಅಂದ್ರೆ ವಿಚಾರ ಅಂದ್ರೆ ಈ ಭೂಮಿಗೆ ನೀವು ಪದ ಪದ ದಿನ ಒಂದು ನೀರು ಬಿಟ್ಟರು ಅದು ಕುಡಿಯಂತ ಸಾಮರ್ಥ್ಯ ಇರಂಗಿಲ್ಲ. ಭೂಮಿಯಲ್ಲಿ ನೀರು ಕಟ್ಟಬೇಕಾದ್ರೆ ಯಾವ ಬೆಳಿಗೆ ಯಾವಾಗ ನೀರು ಕಟ್ಟ, ಕಬ್ಬಿಗೆ ನೀವು ಹೆಚ್ಚಳ ಮಾಡಿದ್ರೆ ನಡೀಬಹುದು. ಈಗ ಚಿಲ್ಲರ್ ಈಗ ಗೊಂಜಾಳ ಮೆಕ್ಕೆಜೋಳ ಗೋಧಿ ಹಾಕ್ತಿವಿ, ಅವಕ್ಕೂ ನೀವು ವಾರಕ್ಕೊಮ್ಮೆ 15 ದಿನಕ್ಕೊಮ್ಮೆ ನೆಡ ಅದು 4 ದಿನಕ್ಕೊಮ್ಮೆ ಹಾಸ್ಕೊಳ್ಳುವಂತ ಪರಿಸ್ಥಿತಿ ಬರ್ತೈತಿ. ಉಳ್ಳಾಗಡ್ಡಿಗೆ ಬರ್ತೈತಿ, ಉಳ್ಳಾಗಡ್ಡಿಗೆ ಒಂದು ಕೆಲವು ಈಗ ಮೇ ಏಪ್ರಿಲ್ದಾಗ ನಾವು ತೆಗಿತೀವಿ ನಾಟಿ ಮಾಡಿರ್ತೀವಿ, ಅವಾಗ ಏನ್ ಮಾಡಬೇಕು 4 ದಿನಕ್ಕೊಮ್ಮೆ ಬಿಸಿಲ ಮತ್ತ ಹವಾಮಾನದು ಬಹಳ ಮುಖ್ಯ ಇರ್ತೈತಿ ಸರ್. ನೀರು ಕೊಡುಕಿತ್ತ ಮೊದಲು ಆ ಹವಕ್ಕ ಆ ಭೂಮಿಗೆ ಒಂದು ಅಂತರ ಒಂದು ಶಕ್ತಿ ಇರ್ತೈತಿ ಅಲ್ಲಿ. ಅದಕ್ಕಾಗಿ ಅವಾಗ ಏನ್ ಮಾಡ್ಬೇಕಂದ್ರ ಭೂಮಿಯಲ್ಲಿ ಇದು ನೀರು ಕುಡಿತೈತಿ ಇಲ್ಲ ಅನ್ನೋದು ಶಕ್ತಿ ಬೇಕು. ಮೊದಲು ಆ ಭೂಮಿ 8 ಇಂಚ್ ಆರೈತಿ, ನಾವು ಹೆಂಗ ಈ ಶರೀರಕ್ಕೆ ಬಹಳ ಬಿಸಿಲಾಗಿ ಹೋಗಿ ನೀರು ಕುಡಿದ ಅಂದ ಆನಂದ ಆತತ್ತ, ಅವಾಗ ಅದಕ್ಕೆ ಎಷ್ಟು ಬೇಕಾಗಿರ್ತೈತಿ ಅಟ್ಟ ನೀರು ಬಿಟ್ಟರೆ ಭೂಮಿ ಫಲವತ್ತತೆ ಇಳ್ತೈತಿ. ನೀರ ಐತತ್ತೆ ನೀವು ಅತಿ ಹಸಿದ್ರ ಅಂದ್ರೆ ಕೆಟ್ಟ ಬಿಡ್ತೈತಿ. ನಾ ಅತಿ ಊಟ ಮಾಡೀನಿ ಅಂದ್ರೆ ನಮ್ಮ ಹೊಟ್ಟೆ ಹೆಂಗ ಗ್ಯಾಸ್ ಹೊಡಿತೈತಿ, ಹಂಗ ಭೂಮಿಯಲ್ಲಿ ಒಂದು ಅತಿ ಆದಂತ ಆತಂದ್ರೆ ಯಾವ್ದೊಂದು ಇದು ಆಕತ್ತಿ. ಅದು ಆಗಬಾರ್ದು ಅದು ರೈತರಲ್ಲಿ ಗೊತ್ತು ಮಾಡ್ಕೋಬೇಕು ಭೂಮಿಗೆ ಇದಕ್ಕೆ ಇದ ಟೈಮ್ದಾಗ ನೀರು ಬಿಟ್ಟರು ಚಳಿಗಾಲದಾಗ ಹೆಂಗ ಬಿಡಬೇಕು ಅವಾಗ ತಿಳ್ಕೊಬೇಕು, ಬೇಸಿಗೆಯಾಗ ಯಾವ ಟೈಮ್ ಬಿಡಬೇಕು ಅನ್ನೋದು ಅದನ್ನು ತಿಳ್ಕೊಬೇಕು ಮನುಷ್ಯರ. ಅಂದ ತಿಳಿದಾಗ ಅದ ಮನುಷ್ಯನಲ್ಲಿ ಅದಕ್ಕೆ ಬೆಳಿಗ್ಗೆ ಊಟಕ್ಕಾಕತಿ. ಅದಕ್ಕಾಗಿ ಭೂಮಿಯಲ್ಲಿ ಇರುವಂತ ಜೀವಾತ್ಮಗಳು ನೀವು ಎಲ್ಲರ ನೀರು ಐತೆ ಅತಿ ಒಟ್ಟು ಒಂದೇ ಕಾವಲಿಗಾಗಲಿ ಹತ್ತು ಹರಿ ಹಾಸಲಾರು ಒಂದು ಹರಿಗಚ್ಚಿ ಅದು ಮೊಳಕಾಲು ಮಟ್ಟ ಭೂಮಿಯಲ್ಲಿ ನೀರಿಸಿಬಿಟ್ರೆ ಅದು ಏನ ನಾವು ಹಾಕಿದಂತ ಫಲವತ್ತ ಭೂಮಿ ಬೆಳಿಗ್ಗೆನು ಕೊಡಂಗಿಲ್ಲ. ಅದು ಅತಿ ಇದು ಆತಂದ್ರೆ ಆ ಭೂಮಿಯಲ್ಲಿ ಏನಾದ್ರು ಹಾಕಿರ್ತೀವಿ ಅದೆಲ್ಲ ತೆಳಗ್ ಹೋಗಿಬಿಡ್ತೈತಿ ಭೂಮಿಯಲ್ಲಿ, ಅದು ಬಸದ ತೆಳಗ್ ಹೋಗ್ಕತ್ತಿ. ಅದು ಭೂಮಿ ಎಷ್ಟು ಕುಡಿತೈತಿ ಅಟ್ಟ ಕೊಟ್ಟಿವಿ ಅಂದ್ರೆ ಆ ಬೆಳಿಗ್ಗೆ ಇತಾಕತಿ ಭೂಮಿಗೆ ಇದು ಆಕತಿ. ಹೇಳಕ್ಕೆ ಈಗ ಸುಮಾರು ವರ್ಷಗಳಿಂದ ತಾವು ಕುಳೆ ಬೆಳೆ ಬೆಳೀತಾ ಇದ್ದೀರಿ, ಒಳ್ಳೆ ಇಳುವರಿ ಕೂಡ ತಗೊಂಡಿರಿ. ಇದಕ್ಕೆ ಅನೇಕ ಕಾರಣಗಳದಾವ. ಹೆಚ್ಚಿಗೆ ಇಳುವರಿ ಬರಬೇಕು ಅಂತಂದ್ರೆ ಅದು ತಳಿನೂ ಕಾರಣ ಇರಬಹುದು, ನೀವು ಬೆಳೆಯುವಂತಹ ಒಂದು ಅಂತರ ಕಾರಣ ಇರಬಹುದು, ಸಾವಯವ ಗೊಬ್ಬರ ಕಾರಣ ಇರಬಹುದು. ಯಾವ ರೀತಿ ತಾವು ಆರೈಕೆ ಮಾಡ್ತಾ ಇದ್ದೀರಿ, ಹೆಂಗ ನಿಮ್ಮ ಕೃಷಿ ಅದ ಹೇಳ್ತೀರಿ? ಈಗ ನಾನು 5ನೇ ಕುಳೆ ಬಿಟ್ಟೆನು. 5ನೇ ಕುಳೆ ಬಿಟ್ಟಿದಾಗ ಒಂದು ವರ್ಷ ಒಂದು ಹರಿ ಗ್ಯಾಪ್ ಮಾಡ್ತೇನೆ. ಒಂದು ವರ್ಷಕ್ಕೆ ತುಂಬಕ್ಕೆ ಅದು ಎಲ್ಲ ಪೌಡರ್ ಆಗಿ ಅಲ್ಲೇ ಉತ್ಪತ್ತಿ ಆಗಿರ್ತೈತಿ. ಅದು ಹುಳ ಆಡಿ ಎಲ್ಲ ಇದು ಮಾಡಿ ಅಲ್ಲಿ ಎರೆಹುಳ ರೆಡಿ ಆಕೈತ್ರಿ, ರೆಡಿ ಹುಳ ಆಗಿ ಅಲ್ಲೇ ಗೊಬ್ಬರ ರೆಡಿ ಆಕೈತಿ. ಅದನ್ನ ಏನು ಮಾಡಿದ್ದೀವಿ ಈ ವರ್ಷ ಮತ್ತೊಂದು ಈ ವರ್ಷ ಇದಕ್ಕೆ ಗ್ಯಾಪ್ ಇದ್ದಿದ್ದಕ್ಕೆ ಆ ಮುಚ್ಚಿದ್ದು ಅದನ್ನ ತೆಗೆದು ಈಚೆ ಕಡೆ ಹಾಕ್ತೀವಿ, ಮತ್ತೆ ಮರಿ ವರ್ಷ ಅದನ್ನ ತೆಗೆದು ಮತ್ತೆ ಈಚೆ ಕಡೆ ಹಾಕ್ತೀವಿ. ಮತ್ತೆ 6 ತಿಂಗಳಿಗೆ ಈಗ ಈ ಕೊಬೋಟ ತೆಕ್ಕಿಸಿಂದ ಇವು ಸಣ್ಣ ಇದು ಬಂದಿರ್ತಾವ್ರಿ, ನಮ್ಗೆ ಪೌಡರ್ ಆಗ್ಲಿಕ್ಕಂದ್ರೂ ಬಿಸಿಲ ದಿನಕ್ಕೆ ಮೇ ಏಪ್ರಿಲ್ದಾಗ ಬಿಸಿಲು ಆತಂದ್ರೆ ಮತ್ತು ಡಿಸೆಂಬರ್ದಾಗು ಮತ್ತು ನವಂಬರ್ದಾಗ ಕಟಾವಾಗಿತ್ತ 4 ತಿಂಗಳದಾಗ ಅದು ರೌದಿ ಒಣಗಿರ್ತೈತಿ. ನೀವು ಒಟ್ಟು ನೀರು ಹಚ್ಕೋಬೇಕು ಒಟ್ಟು ಮಾಡ್ಬೇಕಂದ್ರೆ ಅವಾಗ ನಾವು ಕೊಬೋಟ ಈ ಸಣ್ಣ ಇಂಜಿನ್ನಿಂದ ಪುಡಿ ಮಾಡಿ ಆದಷ್ಟು ಭೂಮಿಗೆ ಫಲವತ್ತತೆ ಆಕೈತಿ. ಅದಕ್ಕಾಗಿ ನೀವು ಅದು ಎಷ್ಟು ನಾವು ಗ್ಯಾಪ್ ಮಾಡ್ಕೊಂಡು ಇದು ಮಾಡ್ತೀವಿ ಅಷ್ಟು ಬಹಳ ಒಳ್ಳೆ ಇದು ಆಕತಿ. ಕುಳೆ ಜಾಸ್ತಿ ಬರ್ತೈತಿ, ಭೂಮಿ ಕೆಡಂಗಿಲ್ಲ, ಕಸದ ಆಳ ಕಡಿಮೆ ಬರ್ತೈತಿ, ರಾಸಾಯನಿಕ ಕಡಿಮೆ ಬರ್ತೈತಿ, ಮತ್ತು ಇದರಿಂದ ಕಬ್ಬಿನಿಂದ ಬಹಳ ಬಹಳ ಅಂದ್ರೆ ಬಹಳ ಇದು ಆಕೈತ್ರಿ. ಅದಕ್ಕಾಗಿ ಈ ಕಬ್ಬಿನ ಬದ್ದಲ್ಲಿ ಹೇಳುವುದಂದ್ರೆ ನೀವು 10 ಫೂಟ್ ಬೆಳೆಯುವಂತ ರೈತರು ಅದಾರ, ಸಾಲಿನಿಂದ ಸಾಲಿಗೆ 10 ಫೂಟ್ ಬೆಳೆದಾರು. ಒಬ್ಬ ರೈತ ಚಿಕ್ಕೋಡಿ 12 ವರ್ಷ ತೆಗೆದಿದ್ದ ನಾನು ಅಲ್ಲಿ ಚಿಕ್ಕೋಡಿ ಭಾಗಕ್ಕೂ ಆದಾಗ ಅದನ್ನು ನೋಡಿ ಬಂದು ಅವ್ರದಿಂದ ರೈತರು, ಇನ್ನೊಬ್ಬ ನಮ್ಮ ಎಲ್ಲ ಈಗ ಧಾರವಾಡ ಯೂನಿವರ್ಸಿಟಿ ಅವರು ನಮ್ಮನ್ನು 2-3 ಸರಿ ಜಲಗಾಂವಕ್ಕೆ ಮತ್ತು ಬೆಳಕ ಕೆಲವು ಮಹಾರಾಷ್ಟ್ರದಾಗ ನಮ್ಮನ್ನ ಟ್ರೈನಿಂಗ್ ಓದಿದ್ರು, ನಾಸಿಕ್ ಹೋಗಿದ್ದೀವಿ, ಪುಣಾಕ ಬಾಂಬೆಗೆ ಹೋಗಿದ್ದೀವಿ ಬಾಳಿ ಬದ್ದಲ್ಲ. ಹಿಂಗಾಗಿ ನಾವು ಎಟ್ಟ ಮನುಷ್ಯನಲ್ಲಿ ಯಾವ ರೈತ ಮಾಡ್ತಾನ ಅವನ್ ಏನೈತಿ ನಾವು ಅವನ್ ತಿಳ್ಕೊಂಡ್ಬಂದು ಮಾಡ್ಬೇಕನ್ನುವಂತ ರೈತರಿಗೆ ಎಲ್ಲರಿಗಿದೆ ಅದು ಮೂಡ್ಬೇಕು. ಮೊದಲು ಯಾ ರೈತ ಹೆಂಗ ಹೋಗ್ತಾನ ಅವನು ಇದು ಮಾಡ್ಕೊಂಡು ಹೋದ್ರ ಅದಟ್ಟು ನಮಗ ಬಹಳ ಚಲೋ ಬರುತ್ತೆ ಅಂತೇಳಿ ನಾನು ಹೇಳಕ್ ಬಯಸ್ತೇನೆ. ಈಗ ತಂತ್ರಜ್ಞಾನ ಬಹಳ ಮುಖ್ಯ, ತಮ್ದು ಸಾಕಷ್ಟು ಅನುಭವ ಕೂಡ ಇದ್ರೊಳಗದ. ತಾವು ವಿಜ್ಞಾನಿಗಳ ಜೊತೆಗೆ ಯಾವ ರೀತಿ ಕಬ್ಬು ಬೆಳಿಬೇಕು, ಕಾಲಕಾಲಕ್ಕೆ ಏನು ಬದಲಾವಣೆಗಳಾಗ್ಯಾವ, ಏನು ಬೆಳವಣಿಗೆ ಆಗ್ಯಾವ, ಇಂತಹ ಸಂಶೋಧನೆಗಳು ನಿಮ್ಮ ತೋಟದೊಳಗೆ ಬಂದ್ರೆ ಅದರಿಂದ ಇಳುವರಿ ಹೆಚ್ಚಾಗುವಂತದ್ದು ಕೂಡ ಇರ್ತದೆ. ಅದಕ್ಕೆ ನೀವು ವಿಜ್ಞಾನಿಗಳಿಗೆ ಆಮೇಲೆ ಅಧಿಕಾರಿಗಳ ಜೊತೆಗೆ ಸಂಪರ್ಕದೊಳಗಿದ್ದೀರಿ? ಹಾ, ಅದೀನಿ ಸರ್, ಬಹಳ ಸಂಪರ್ಕದಾಗ ಅದೀನಿ. ವಿಜ್ಞಾನಿಗಳು ಏನ್ ಹೇಳ್ತಾರೆ, ಒಬ್ಬ ರೈತರು ಈಗ ಬಹಳ ಆದ್ರೆ ನೀವು ಪ್ರತಿ ಸರ ತೆಗೆದು ಪ್ರಶ್ನಿಸದೆ ನೆಗಲಿ ಹೊಡಿಬೇಡ್ತಾರೆ. ಅವ್ರು ನೆಗಲಿ ಯಾಕೆ ಹೊಡಿಬೇಡಂದ್ರೆ ಫಲವತ್ತಾದ ಮಣ್ಣನ್ನ ನೀವು ತೆಳಗ್ ಹೋಗಿದ್ರಿ ಅಂದ್ರೆ ತೆಳಗಿನ ಮಣ್ಣು ಮ್ಯಾಗ್ ಬಂದು ಸುಧಾರಿಸ್ಬೇಕು ಮತ್ತೆ ನಿಮಗೊಂದ್ ವರ್ಷ ಬೇಕಂತ ಕೇಳ್ತಾರೆ ವಿಜ್ಞಾನಿಗಳು ಹೇಳುದದ. ಅದಕ್ಕೆ ಈಗಿನ ರೈತರಿಗೆ ಬಹಳ ಒಳ್ಳೇದಂದ್ರೆ ಈ ರೂಟರ್ ಇದು ಬಂದೈತೆ ಅಲ್ರಿ ಟ್ರಾಕ್ಟರ್, ಅದ್ರದ್ದು ರೈತರಿಗೆ ಅದೊಂದು ದೊಡ್ಡ ವಿಜ್ಞಾನಿಗಳು ಅದನ್ನು ಸಹಾಯ ಮಾಡಿಕೊಟ್ಟಾರ. ಭೂಮಿನೂ ಫಲವತ್ತತೆ ಆಕತಿ, ಅದರ ಭೂಮಿಯ ಮಣ್ಣನ್ನು ಅದ ಏನು ರೂಟರ್ ಹೊಡಿತೀವಲ್ಲ ಅದ ತೆಳಗ್ ಹೋಗುದಿಲ್ಲ, ಫಲವತ್ತ ಮಣ್ಣನ್ನ ಮ್ಯಾಗ ಉಳಿತೈತ್ರಿ ಅದು. ಅದು ಬಹಳ ಅದು ಭಾರಿ ಐತಿ. ಅದಕ್ಕಾಗಿ ಭೂಮಿಯಲ್ಲಿ ಮತ್ತೆ ಇನ್ನೊಂದು ರೈತರು, ಒಬ್ಬೊಬ್ಬರು ರೈತರು ಬಹಳ ಹುಚ್ಚುತನ ಮಾಡ್ತಾರ್ರಿ. ಭೂಮಿಯಲ್ಲಿ ಸ್ವಲ್ಪ ಹಸಿ ಇತ್ತಂದ್ರೆ ಟ್ರಾಕ್ಟರ್ ಓಡಾಡಿಸೋದು ಬಹಳ ಕಮ್ಮಿ ಮಾಡ್ಬೇಕ್ರಿ. ಭೂಮಿ ಗಟ್ಟಿ ಆತಂದ್ರ ಈಗ ಒಂದ್ ನೋಡ್ರಿ, ಒಂದ್ ತಿಪ್ಪಿ ಇದು ಮಾಡಿರ್ತೀವಿ ನಮ್ ಶಗಣಿ ಓದ್ ತಿಪ್ಪಿ ಹೋಗ್ಯಾಕ ಅಲ್ಲಿ ನಾವು ಡೈಲಿ ನಡ್ಕೊತ ಹೋಗ್ತಿರ್ತೀವಿ ಅಲ್ಲಿ ಆ ತಿಪ್ಪಿಯಲ್ಲಿ ಆ ದಾರಿಗೆ ಆ ದಾರಿಗೆ ಏನ್ರ ಕಸ ಇಡಂಗಿಲ್ಲ. ಭೂಮಿಯಲ್ಲಿ ಹದ ಇರ್ತೈತ್ರಿ. ಆ ಟ್ರಾಕ್ಟರ್ ಯಾವ ಟೈಮ್ದಾಗ ಬಿಡಬೇಕು, ಭೂಮಿ ಆರಿರಬೇಕು, ಅವಾಗ ನಾವು ಮಾಡ್ಬೇಕು. ನೀವು ಮಳೆಗಾಲದಾಗ ಹೋಗಿ ಮಳೆ ಆದ್ಬೇಕು ಹಬ್ಬದ್ನಾಗ ಟ್ರಾಕ್ಟರ್ ಓಡಾಡಿಸಿದ್ರ ಭೂಮಿಯಲ್ಲಿಂದ ಶಕ್ತಿ ಎಲ್ಲ ಅಂಟಾಗಿ ಬಿಡ್ತೈತೆ. ಅದು ಈಗ ನೋಡ್ರಿ, ಅತಿ ನೀರ್ ಬಿಟ್ಟರೆ ಒಬ್ಬರು ಕಟಾವ್ ಮಾಡ್ತಿರ್ತಾರ ಇದೇನು ಇದು ಕಬ್ಬ, ಅವಾಗ ನೀವು ಕಟಾವ್ ಮಾಡಿದ್ರಿ ಅಂದ್ರ ಅವಾಗ ಕಬ್ಬ ಅದೇನ್ ಮಾಡ್ತೈತಿ, ಎಟ್ ಹುದಲಾ ಕಡಿತೀವಿ ಅಟ್ಟ ರೈತರಿಗೆ ನುಕ್ಸಾನ್ ಆಯ್ತದ. ಅದು ಕಬ್ಬೇ ಇರ್ತೈತಿ, ಅದು ಕಬ್ಬು ರೀ, ಎಷ್ಟು ಬರಿ ಕಡಿತೀವಿ ಅಷ್ಟ ಚಲೋ ಬರ್ತೈತಿ. ಅದಕ್ಕಾಗಿ ಎಷ್ಟು ನಮಗೆ ಸಾಧ್ಯ ಆರ್ತತಿ ಭೂಮಿ ಅವಾಗ ಟ್ರಾಕ್ಟರ್ದು ನಾವು ಕೆಲಸ ಮಾಡ್ಬೇಕು ರೈತರು. ಮೊದಲೆಲ್ಲ ನಮ್ಮ ಹಿರಿಯರು ಇದ್ರು ಅವಾಗ ಎತ್ತುಗಳದಿಂದ ಅವ ಸಾಮರ್ಥ್ಯ ಹೊಡೆಯವ್ರು ಇದ್ರು, ಈಗಿನವ್ರು ಯಾರು ಇಲ್ಲ, ಟ್ರಾಕ್ಟರ್ ಮ್ಯಾಗ ಕುತ್ತ ಎಲ್ಲ ಕೆಲಸ ಮಾಡೋರು. ಹಿಂಗಾಗಿ ಟ್ರಾಕ್ಟರ್ಗಳು ಎಷ್ಟು ನೀವು ಬರಿಗೆ ಹಾಕಿ ಕೆಲಸ ಮಾಡ್ತೀರಿ ಅಷ್ಟು ಚಲೋ ಅಂತೇಳಿ ಎಲ್ಲ ರೈತರಿಗೆ ಇದನ್ನ ಹೇಳಕ್ ಬಯಸ್ತೇನೆ. ಈಗ ನೋಡ್ರಿ, ತಾವು 9 ಕಿಲೋಮೀಟರ್ ಪೈಪ್ ಲೈನ್ ಮಾಡ್ಕೊಂಡ್ರಿ, ನೀರ್ ತಗೊಂಡ್ ಬಂದ್ರಿ, ಅದ್ರ ಜೊತೆಗೆ ನೀವು ಒಂದ್ 4-5 ಜನ ರೈತರು ಕೂಡಿ ಕೆಲಸ ಮಾಡ್ಕೊಂಡಿದ್ರಿ. ನಿಮ್ದು ಆದ ನಂತರ ನಿಮ್ಮನ್ನೇ ನೋಡಿ, ಹೌದಲ್ಲಪ್ಪ ನಾವು ಹಿಂಗ ತರಬಹುದಲ್ಲ ಅಂತೇಳಿ ಸುತ್ತಮುತ್ತಲ ತಂದವರದಾರ ನೀರು ತಮ್ಮ ಹೊಲಕ್ಕ? ಹಾ, ತಂದಾರ ಸರ್. ಇದ್ದಿದ್ ನಮ್ಮನ್ ನೋಡಿ ಬಹಳ ಮಂದಿ ರೈತರು ತಂದ್ರ. ಅವಾಗ ನಾವು ತಂದ ಕಾಲಕ್ಕೆ ಯಾರು ತಂದಿದ್ದಿಲ್ಲ. ಅವಾಗ ಬಹಳ ಚಲೋ ಇತ್ತರಿ ಲೈನ್, ಇದ್ದುತ್ತು ಬಹಳ ಚಲೋ ಇತ್ತು. ಅಂದ್ರೆ 12 ತಾಸು ಸಿಂಗಲ್ ಪೀಸ್ ಕೊಡ್ತಿದ್ರು, 6 ತಾಸು ತ್ರಿಪೇಸ್ ಕೊಡ್ತಿದ್ರು. ಅವಾಗ ಒಂದೇ ಲೈನ್ ಮ್ಯಾಗ 40 ಎಕರೆ ನೀರು ತೋರಿಸಿವಿ ನಾವು. ಈಗ 3 ತಾಸು ಲೈನ್ ರೀ, ರಾತ್ರಿ ಒಟ್ಟು ಎಲ್ಲ ಸೇರಿ ಬಹಳ ಆದ್ರೆ 7 ತಾಸು ಲೈನ್ ಬರ್ತೈತಿ. ಈಗ ಲೈನ್ ಅಷ್ಟೊಂದು ಎಷ್ಟು ಕೌಲ್ ನೀರು ಬಂದು ಡಬಲ್ ಲೈನ್ ತಗೊಂಡು ಹಿಂಗೂ ಮಾಡಿ ರೈತರು ಸಹಾಯ ಮಾಡೋರಂತ ರೈತರ ಸಾಮರ್ಥ್ಯ ರಗಡ ಸಾಕಟ್ಟೈತಿ ಸರ್, ರಗಡ ಇದು ಮಾಡ್ತಾರ. ಆಗಿನ್ಕ ಈಗಿನ್ಕ ಬಾಳ ವ್ಯತ್ಯಾಸ ಫರ್ಕ್ ಐತ್ರಿ ನೀರಿಗೆ. ಅದನ್ನ ಟೈಮ್ ವಾರಕ್ಕೊಮ್ಮಿ, ಈಗ 10 ಎಕರೆ ಇತ್ತಂದ್ರ 10 ಎಕರೆ 10 ದಿನಕ್ಕೊಮ್ಮೆ 1 ಎಕರೆಗೆ ನೀರು ಹಾಯ್ಬೇಕಲ್ಲ ಅಂತ ರೈತರಲ್ಲಿ ಅದು ಇದು ಬೇಕ್ರಿ. ಈಗ ಮೇ ಏಪ್ರಿಲ್ದಾಗ ವಾರಕ್ಕೊಮ್ಮೆ ಹಾಸಬೇಕು, ಮತ್ತೆ ನೀವು ತಿಂಗಳಿಗೆ 2 ತಿಂಗಳಿಗೆ ಹಾಸಿ ನಮ್ದು ಇಟ್ಟು ಕಬ್ಬು ಇಳುವರಿ ಬರ್ತೈತೆ ಅಂದ್ರೆ ಸಾಧ್ಯಲ್ಲ. ನೀವು ಮೇ ಮತ್ತು ಇದ್ರಾಗ ಏಪ್ರಿಲ್ದಾಗ ಅದನ್ನ 2 ತಿಂಗಳು ನೀವು ರೈತರು ಸರಿಯಾಗಿ ನೀವು ನೋಡ್ಕೊಂಡಾದ್ರ ನಿಮ್ಗೆ 60 ಅಲ್ಲ 70 ಟನ್ನು ಸಜ್ಜಕ್ಕೆ ಬೀಳುವಂತ ಶಕ್ತಿ ಭೂಮಿ ನಂದು. ಈಗ ಫಸ್ಟ್ ವರ್ಷ ಒಂದೇ ವರ್ಷ ಬಾಳಿ ತೆಗೆದ ವರ್ಷ 85 ಟನ್ ತೆಗೆದು ನಮ್ದು 5 ಎಕರೆಗೆ 85 ಟನ್ ತೆಗೆದು. ಈ ವರ್ಷ 2ನೇ ಕುಳಿ ಅಂದ್ರೂ 75 ಟನ್ ಬಿದ್ದೈತಿ. ಇಂಥದ್ದು ಇದು ಐತಿ. ಇದ ಕಬ್ಬಿಂದು ಇಷ್ಟು ಬಹಳ ನೀವು ಮಾಡ್ಕೊಂತದ್ರಿ, ಇದು ಒಳ್ಳೇದ ರೈತರಿಗೆ, ಇದೊಂದು ಇದು ಐತಿ ಕಶಿಂದ. ಈಗ ಕಬ್ಬು ಬೆಳಿತೀರಿ, ಬಹಳಷ್ಟು ಇಳುವರಿಯನ್ನು ಕೂಡ ತಗೊಳ್ತಾ ಇದ್ದೀರಿ, ಮತ್ತೆ ಇದನ್ನ ಕಟಾವು ಮಾಡುವುದು, ಆಮೇಲೆ ಅದನ್ನ ಫ್ಯಾಕ್ಟರಿಗೆ ಸಾಗಿಸೋದು, ಫ್ಯಾಕ್ಟರಿ ಒಳಗ ನಿಮ್ಮ ಕಬ್ಬನ್ನು ತಗೊಂಡು ಅದರ ಪೇಮೆಂಟ್ ಮಾಡೋದು, ಇವು ಯಾವ ರೀತಿ ನಡೆದಾವಂತೀರಿ? ಈಗ ನಮ್ಮ ಫ್ಯಾಕ್ಟರಿ ಸ್ಟಾರ್ಟ್ ಆಗುದು ನವೆಂಬರ್ದಾಗ ಸ್ಟಾರ್ಟ್ ಆಗದ್ರಿ. ಏನ್ರಿ ಈ ನವೆಂಬರ್ ನಾವು 5ನೇ ತಾರೀಕಾಗ್ಲಿ ಈಗ 1ನೇ ತಾರೀಕಿಗೆ ಸ್ಟಾರ್ಟ್ ಅಂತಂದ್ರೆ ನವೆಂಬರ್ ಮುಗಿತಂದ್ರೆ ಡಿಸೆಂಬರ್ ಮತ್ತು ಡಿಸೆಂಬರ್ 15 ಒಂದು ತಿಂಗಳೊಳಗೆ ಪೇಮೆಂಟ್ ಮಾಡ್ತಾರೆ ಸರ್ ಆ ರೈತರಿಗೆ. ಮತ್ತು ವರ್ಷಕ್ಕೊಮ್ಮೆ ಇದು ಇದು ಆದರೂ ಅದನ್ನ ರೈತರು ಅದು ಒಂದು ವರ್ಷ ಬರುತ್ತಾನು ನಾವು ಹೆಂಗಪ್ಪ ಅಂತಂದ್ರೆ ನಮ್ಮ ಫ್ಯಾಕ್ಟ್ರಿಯವರು ಒಂದು ಭಾಳ ಸಹಾಯ ಮಾಡ್ತಾರೆ ಕಬ್ಬಿನ ಮ್ಯಾಗ ರೀ. ಇವಾಗ ಡೀಸೆಲ್ ಕೊಡ್ತಾರೆ, ಟ್ರ್ಯಾಕ್ಟರ್ಗೆ ಟೈರ್ ಕೊಡ್ತಾರೆ, ಮತ್ತು ಆದಂತ ಅಡ್ವಾನ್ಸ್ ಕೊಡ್ತಾರೆ ನಮ್ಮ ನಂದಿ ಫ್ಯಾಕ್ಟ್ರಿ ಒಳಗೆ ಅಡ್ವಾನ್ಸು ಕೊಡ್ತಾರೆ ರೈತರಿಗೆ. ಇದು ರಂಗ್ಲ ಅವ್ರಿಗೆ ಎಷ್ಟು ಸಾಧ್ಯ ಐತಿ ನೀವು ತಿಂಗಳದಾಗ ಈಗ ಸ್ವಲ್ಪ ತೊಂದರೆ ಮಾಡಕ್ಕೆ ಇದು ಅದು ದೊಡ್ಡ ಈಗ ಮಿಲ್ ದೊಡ್ಡ ಹೋಗೋಣ ರೈತರಿಗೆ ಸಾಕಷ್ಟು ಇಳುವರಿ ಬರಕತ್ತಾನ ಅವ್ರಿಗೆ ಒಂದು ತೊಂದರೆ ಆಕೈತಿ ಫ್ಯಾಕ್ಟ್ರಿಯವ್ರಿಗೆ ಅನ್ನಾಕ ರೆಡಿ ಇಲ್ರಿ ನಾವು. ಏ ಮೊದಲ ಸ್ವಲ್ಪ ಇತ್ತು, ಸ್ವಲ್ಪನಾಗ ಬಜೆಟ್ನಾಗ ಇದು ಹಾಕಿತ್ತು, ಈಗ ಬಹಳ ದೊಡ್ಡದಾಗೈತಿ ಭಯಂಕರ. ಎಲ್ಲ ರೈತರಿಗೆ ಈಗ ಒಂದು ಬಿಲ್ ಮಾಡ್ಬೇಕಾದ್ರೆ ಎಷ್ಟು ಕೋಟಿ ಹಾಕೋತೀವ ತಿಂಗಳಿಗೆ, ಅದು ಫ್ಯಾಕ್ಟ್ರಿ ಸಂಸ್ಥಾಕ್ಕೂ ವಜ್ಜಿ ನಡೀತೈತ್ರಿ. ಹಿಂಗಾಗಿ ಚಲೋ ಐತ್ರಿ ಕಬ್ಬಿಂದ. ಕಬ್ಬು ಅಂದ್ರೆ ಏನ್ರಿ, ಇದು ರಾಜಾನ್ ಬೆಳೀರಿ, ಇದು ಈ ಒಂದು ನುಕ್ಸಾನ ಆದ ಅನ್ನಂಗಿಲ್ಲ, ಹಾಳಾತ ಅನ್ನೋದಿಲ್ಲ. ಈ ಕಬ್ಬಿನಂತ ರೈತರಿಗೆ ಬಹಳ ಬಹಳ ಬೆಲೆ ಐತಿ ಇದಕ್ಕೆ, ಅದಕ್ಕಾಗಿ ಬಹಳ ಅನುಮತಿ ಐತಿ. ಎಲ್ಲ ಫ್ಯಾಕ್ಟ್ರಿಗಳು ಅದು ಇಡೀ ನಮ್ಮ ಜಿಲ್ಲೆದಾಗ ಎಷ್ಟು ಫ್ಯಾಕ್ಟ್ರಿ ಅದು ಎಲ್ಲರಿಗೆ ರೈತರಿಗೆ ಬಹಳ ಬಹಳ ಸುಖ ಆಗೈತ್ರಿ ಇದರಿಂದ. ಚಲೋ ಈಗ ನೋಡ್ರಿ, ಕಟಾವು ಮಾಡುವಂತ ಒಂದು ಸಂದರ್ಭದೊಳಗೆ ತಡ ಆಯ್ತಪ್ಪ ಅಂತಂದ್ರೆ ಮತ್ತೆ ಈ ಬೆಳೆ ಏನಾಗ್ತದಪ್ಪ ಅಂತಂದ್ರೆ ಅದರೊಳಗೆ ಸಕ್ಕರೆ ಅಂಶ ಕಡಿಮೆ ಆಗುವಂತದ್ದು, ಟೈಮ್ ಹೋದಂಗೆಲ್ಲ ಸಮಸ್ಯೆ ಆಗ್ತದ. ನಿಮಗ ಯಾವ ರೀತಿ ಅದ ಈ ಕಟಾವು ಮಾಡಬೇಕು ಅನ್ನುವಂತ ಹಂತದೊಳಗ ನೀವು ಸರಳವಾಗಿ ಕಟಾವ್ ಆಗ್ತದ, ಅದನ್ನ ನಾವು ಸಾಗಿಸೋದಕ್ಕೂ ತೊಂದರೆ ಇಲ್ಲ ಅನ್ನುವಂಥದ್ದು ಸನ್ನಿವೇಶ ಅದ ಅಂತೀರಿ? ಆಯ್ತು ಸರ್. ಈಗ ನೀವು ನವೆಂಬರ್ ನಾಟಿ ಮಾಡಿ ನವೆಂಬರ್ದಾಗ ಡಿಸೆಂಬರ್ದಾಗ ಆರ್ಡರ್ ಕೊಡ್ತಾರೆ. ಈಗ ಫ್ಯಾಕ್ಟ್ರಿ ಜಾಸ್ತಿ ಆದ ಟೈಮ್ಕ ಈಗ ನನಗೆ ನಿನಗೆ ಅಡ್ವಾನ್ಸ್ ಚೆಕ್ ಕೊಟ್ಟ ಈಗ ಕಬ್ಬು ಸಾಗಿಸ್ಕೊಳಕತ್ತಾರ. ಇವತ್ತ ನಮ್ದು ಕಬ್ಬು ಸ್ಟಾರ್ಟ್ ಐತಿ, ಈಗ ಬೇರೆ ಫ್ಯಾಕ್ಟ್ರಿಯವ್ರು ಬಂದ ಇಲ್ಲ ನಿಮಗೆ ನಿಮ್ಗೆ ಅಡ್ವಾನ್ಸ್ ಚೆಕ್ ಕೊಡ್ತೀವಿ ನಮ್ಮಲ್ಲಿ ಕಳಿಸ್ರಿ ಅಂದ್ರೆ ಕಬ್ಬಿಗೆ ಬಹಳ ಈ ಫ್ಯಾಕ್ಟ್ರಿ ಎಂದ ಇಂಡಸ್ಟ್ರಿ ಏರಿಯಾ ಹೆಚ್ಚಾತು, ಅಂದಿಂದ ಕಬ್ಬಿಗೆ ಬಹಳ ಕಿಮ್ಮತ್ ಬಂದೈತ್ರಿ, ಬಹಳ ರೈತರಿಗೆ ಇದಕ್ಕೆ ಸುಖ ಐತ್ರಿ ಇದರಿಂದ. ಕಟಾವು ಮಾಡೋದು ಯಾರು, ನೀವೇ ಮಾಡಿಸ್ತಿರೋ ಅಥವಾ? ಇಲ್ಲ ರೀ ಸರ್, ಎಲ್ಲ ಫ್ಯಾಕ್ಟ್ರಿ ಅವ್ರದ್ರಿ, ಲೇಬರ್ ಖರ್ಚುನು ಅವ್ರದೈತಿ, ಲೋಡಿಂಗ್ ಖರ್ಚುನು ಅವರೇ ಕೊಡ್ತಾರ. ಅವ್ರು ಕೊಟ್ಟು ಈಗ 2700 ರೂಪಾಯಿ ಫಸ್ಟ್ ಪೇಮೆಂಟ್ ಮಾಡ್ಯಾರ ಎಲ್ಲ ಫ್ಯಾಕ್ಟ್ರಿ ಅವ್ರು, 2700 ರೂಪಾಯಿ ಇವತ್ತು ಎಲ್ಲ ಫ್ಯಾಕ್ಟ್ರಿ. ಅವ್ರು ಕಟಾವು ಬಿಲ್ಲು ಮತ್ತು ಓದು ಅವ್ರದೇ ಜವಾಬ್ದಾರಿ ಇದೆ. ಕಬ್ಬು ಬೆಳೆದ್ರಿ, ಸಾಕಷ್ಟು ಅನುಭವ ಹೇಳದ್ರಿ, ಮತ್ತೆ ಬೇರೆ ಯಾವ ಬೆಳೆ ಬೆಳೀತಾ ಇದ್ರಿ ನೀವು? ಮೊದಲ ಬೇರೆ ಉಳ್ಳಾಗಡ್ಡಿ ಬೆಳಿತೀವಿ, ಮೆಣಸಿನ್ಕಾಯಿ ಬೆಳೆದಿದ್ನಿ, ಆದ್ರೂ ಯಾವುದು ಇದು ಆಗ್ಲಿಲ್ಲ. ಬಾಳಿ ಬೆಳೆದಿನಿ ಸರ್. ಮತ್ತ ಬಾಳಿ ಹೆಂಗ್ ಬೆಳೆದ್ರಂದ್ರೆ ಸರ್, ಆಗಸ್ಟ್ನ್ಯಾಗ ನಾಟಿ ಮಾಡ್ಬೇಕಂತ ಹೇಳಿದ್ರು, ಆಯ್ತಂತೇಳಿ ಆಗಸ್ಟ್ನ್ಯಾಗ ನಾಟಿ ಮಾಡಿದ್ರು ಅಂತೇಳಿ ಮೊದಲು ಅದಕ್ಕೆ ಜಮಿ ಹಾಕಿದ್ನ. ಜಮಿ ಹಾಕಿದ್ನಿ, ಒಬ್ಬ ರೈತರಂದ್ರು ಇದನ್ನ ಪೌಡರ್ ಮಾಡಿ ಇಲ್ಲೇ ಹೋಗಿರಿ, ಜಮಿ ಒಟ್ಟು ಏನು ಮಾಡ್ಬೇಡ ಅಂತ ಹೇಳಿದ್ರು. ಆಯ್ತಂತೇಳಿ ಅವ್ರ ಮುಖಾಂತರ ನಾ ಬಿಟ್ನಿ. ಬಿಟ್ಟ ಕಿಶಿಂದ ಅದ ಜಮಿ ಹಾಕಿದ ಹುಲ್ಲು ಮತ್ತ ಅದ್ರ ಕಾಳು ಅಲ್ಲೇ ಬೆಳೆದ ಕಿಶಿಂದ ಆಗಸ್ಟ್ ಅನ್ನಕ ಏನಾದ್ ಸರ್ ಅಂದ್ರ, ಆಗಸ್ಟ್ ಅನ್ನಕ ಹೊಳಿ ಜಮಿ ಬತ್ತರಿ ಅದ್ ಭೂಮಿ ಇಲ್ಲ. ಮಂದಿ ಅಂದ್ರು ಸಾವುಕಾರ ಇದನ್ನ ಯಾಕೆ ಇದನ್ನ ಹೊಳಿ ಜಮಿ ಬಿಟ್ಟಾನು, ಇದನ್ನೇನ್ ರಾಶಿ ಮಾಡ್ತಾನ, ಆಗಸ್ಟ್ನಾಗ ಯಾರು ರಾಶಿ ಮಾಡ್ತಿರ್ತಾರೇನ್ರಿ, ನಾ ಇದನ್ ರೂಟರ್ ಹೊಡೆದು ಬಾಳಿ ಏನ್ರ ಇದಕ್ಕೆ ಏನ್ರ ತೋರಿಸ್ಬೇಕಂತ ಹೇಳಿ ಕಿಶನ್ ಸುಮ್ಮನೆ ಶೀತ್ನಿ ಅದು ಮಂದಿಗೆ ಅರ್ಧ ಮುರ್ದ ಹಿಂಗ್ ಶೀತ್ನಿ ತೊಗೊಂಡ್ ಹರ್ಕೊಂಡ್ ತಿನ್ನಾಕತ್ತಿದ್ರ. ಮುಂದ ಅದನ್ನ ನಂದ ಆಗಸ್ಟ್ನಾಗ ಬರು ಬಿತ್ತು, ಬರು ಬಿದ್ದ ತಕ್ಷಣ ಜಮಿ ನೋಡಿನಿ, 3 ಫೂಟ್ 4 ಫೂಟ್ ತನಕ ಬಂದಿತ್ತು ಅದು ಜಮಿ. ಅವಾಗ ನಾ ಅದನ್ನ ಏನ್ ಮಾಡಿನಿ, ರೂಟರ್ದಿಂದ ಅದನ್ನ ಸಣ್ಣ ಮಾಡಿ ಅದನ್ನ ಅಲ್ಲೇ ಭೂಮಿಯಲ್ಲಿ ಮುನುಗಿಸಿ ಬಾಳೆ ಹೆಚ್ಚಿನ ಸರ್ ನಾ ಆಗಸ್ಟ್ 7ನೇ ತಾರೀಕಿಗೆ. ಇದು 2016 6 ವರ್ಷ ಆತ್ರಿ. ಅದ ಬೆಳೆದ ಬಹಳ ಬೆಳಿ ಬತ್ತರಿ. ಅವಾಗ ಗಿಡದಿಂದ ಗಿಡಕ್ಕೆ 6, ಸಾಲಿಂದ ಸಾಲಿಗೆ 7 ಫೂಟ್ ಅಂತರ ಮಾಡಿ ಬೆಳಿ ನಾ ನಾಟಿ ಮಾಡೀನಿ. ಅದ್ರೊಳಗೆ ಉಳ್ಳಾಗಡ್ಡಿ ಒಗೆದಿನಿ. ಅದ್ರೊಳಗೆ ಉಳ್ಳಾಗಡ್ಡಿ ಒಗೆದ್ರೆ ಅದೇ ಡ್ರಿಪ್ಪಿನ ಮ್ಯಾಗ ಉಳ್ಳಾಗಡ್ಡಿ ರೆಡಿ ಆಗ್ತಾರೆ. ಅದು ನಾವೇನು ನೀರು ಬಿಟ್ಟಿಲ್ಲ, ಅದಕ್ಕೇನಿಲ್ಲ, ಡ್ರಿಪ್ಪಿನ ಮ್ಯಾಗ ನೀರು ಅದನ್ನ ಏನು ಇದು ಮಾಡೀನಿ, ಚಲೋ ಆತ್ರಿ ಹೆಂಗ. ಅದ್ರೊಳಗೆ 3 ಲಕ್ಷ ರೂಪಾಯಿ ಉಳ್ಳಾಗಡ್ಡಿ ಬೆಳಿ ಬತ್ತರಿ, 4,000 ರೂಪಾಯಿ ದಾರ್ನಿ ಬತ್ತವಾಗ. ಅದೇನ್ ಖರ್ಚು ಮಾಡಿನ ಎಲ್ಲ ಬೆಳಿಗ್ಗೆ ಐಗಿದ್ ಹಿಡ್ಕೊಂಡು ಗೊಬ್ಬರ ಹಿಡ್ಕೊಂಡು ಡ್ರಿಪ್ ಹಿಡ್ಕೊಂಡು ಆ ನನ್ನ ಉಳ್ಳಾಗಡ್ಡಿ ಇದ್ರಾಗ ಅದನ್ನ ಅದನ್ನ ಇದು ಮಾಡ್ಕೊಂಡಿ, ಅದನ್ನ ಮಾಡ್ಕೊಂಡ ಬೆಳಕ ಮುಂದ ನಾ ಹಂಗ ಬೆಳೆಸ್ಕೊತ ಹೋಗಿ ನಮ್ ಬೆಂಗಳೂರಾಗ ಸಿಟಿ ಕಾಂಪ್ಲೆಕ್ಸ್ ಅಂತೇಳಿ ಒಂದು ಗೊಬ್ಬರ ಹೇಳಿದ್ರು ಒಬ್ಬ ರೈತರು, ಇಲ್ಲ ಅದನ್ನ ಸಿಟಿ ಕಾಂಪ್ಲೆಕ್ಸ್ ಹತ್ತಕ್ಕಿಂದ ಅದನ್ನ ನೀವು ತೊಂಬರ್ರಿ, ಅದು ಬಹಳ ಒಳ್ಳೇದೈತಿ ಅದನ್ನ ಹಾಕ್ರಂದ್ರು. ಅವಾಗ ನಾರಾಯಣ ಸರ್ಕಾರ ಗಡದಾಣ ಅಂತ ಹೇಳಿಂದ ಅವರು ನಾನು ಕೂಡಿ ಅವ್ರಿಗೆ ಐಟನ್ನು ನನಗೆ ಐಟನ್ ಕೆಶಿಂದ ಆರ್ಡರ್ ಮಾಡಿದ್ವಿ. ಅಲ್ಲಿ 750 ರೂಪಾಯಿಗೆ 50 ಕೆಜಿ ಗೊಬ್ಬರ ಅದನ್ನ ತಂದು ಹಾಕಿದ್ವಿ. ಅದ ಇವತ್ತಿನ ದಿವಸದಲ್ಲಿ ಅದ ಹೇಳ್ಬೇಕಂದ್ರ 15 ಫೂಟ್ ಹೈಟ್ ನಮ್ಮದ ಬತ್ತು, ಒಂದ ಗಡ 50-60 ಕೆಜಿ ಪ್ರತಿ ಗಿಡಕ್ಕ ಆತು. ಎಕರೆಕ 40 ಟನ್ ಬೆಳೆದಿನಿ ಸರ್, ಅದ್ರೊಳಗೆ 40 ಟನ್ ಬೆಳೆದಿದ್ವು. ಅದನ್ನೆಲ್ಲ ನೋಡಿ ಕಿಶಿಂದ ನಮ್ಮ ರೈತರು ಇಂತ ಅರ್ಧಾರತ್ತಿ ಕಿಶಿಂದ ಕಂಪನಿಯವರು ಬಂದು ಬಾಂಬೆ ಕರ್ಕೊಂಡು ಹೋಗಿ ಅಲ್ಲಿ ನಮ್ಮನ್ನೆಲ್ಲ ಟ್ರೈನಿಂಗ್ ಕೊಟ್ಟು ಆ ಒಟ್ಟು ಬೆಳಿ ಲಾಸ್ಟ್ ತೆಗೆದ್ರು ಬಾಳಿದೆಲ್ಲ ಪೌಡರ್ ಮಾಡಿ ಅಲ್ಲೇ ಒಗದು ಅಲ್ಲೇ ಮುಚ್ಚಿ ಕಬ್ಬು ಹಚ್ಚಿನ್ರಿ ನಾವು ಭೂಮಿ ಅದನ್ನ ಸುಟ್ಟಿಲ್ಲ ನಾವು, ಅದನ್ನೆಲ್ಲ ಪೌಡರ್ ಮಾಡಿಸಿ ಅಲ್ಲೇ ಭೂಮಿಯಲ್ಲೇ ರೆಡಿ ಮಾಡಿಸಿನಿ. ಅದು ಇವತ್ತ ಒಂದ ಎಕರೆಗೆ 80 ಟನ್ ಅದ ಬಾಳಿ ತೆಗೆದೊಳಗೆ ಕಬ್ಬು ಬೆಳೆದನ್ ಸರ್. ಅದಕ್ಕಾಗ ಭೂಮಿಯಲ್ಲಿ ಸುಡುವಂತ ಏನಿದೆ ಅದನ್ನ ಎಂದು ಸುಡಬಾರದು, ಬಾಳಿನೂ ಸುಡಬಾರದು, ಕಬ್ಬು ಸುಡಬಾರದು, ಕಬ್ಬಿಗೆ ಇದು ಮಾಡಬಾರ್ದು. ತೇಕಿಸಿಂದ ವಿಶೇಷವಾಗಿ ಬಹಳ ಕಾಳಜಿ ತಗೊಳ್ತಾ ಇದ್ದೀರಿ ಕಬ್ಬನ್ನ, ಏನು ರೌದಿ ಇರ್ತದ, ರೌದಿ ಸುಡಬಾರದು, ಅಥವಾ ಏನು ಹೊಲದೊಳಗ ಬೆಂಕಿ ಅನ್ನುವಂಥದ್ದನ್ನ ನಾವು ತರಲೇಬಾರದು. ಅದು ಯಾವುದೇ ಬೆಳೆ ಇದ್ರು ಸಹಿತ ಅದರ ಶೇಷ ವಸ್ತುಗಳು ಏನಿರ್ತಾವ ಅವುಗಳನ್ನ ನಾವು ಮತ್ತೆ ಭೂಮಿಗೆ ಸೇರಿಸಿ ಅದನ್ನ ಉಪಯೋಗ ಮಾಡುವಂತಹ ಒಂದು ಕೆಲಸವನ್ನ ಮಾಡಬೇಕು ಅಂತ ಹೇಳಿ. ಯಾವ ಸಮಯದೊಳಗೆ ನಿಮಗೆ ಇದು ಜ್ಞಾನ ಬಂತು, ಹೌದಪ್ಪ ನಮ್ಮ ಹೊಲದೊಳಗ ಯಾವುದೇ ಕಾರಣಕ್ಕೂ ನಾವು ಸುಡಬಾರದು, ಅದ ಏನೇ ಇರಲಿ ಒಟ್ಟು ಸುಡಬಾರದು? ಬಹಳಷ್ಟು ನಾವು ನೋಡ್ತಾ ಇದ್ದೀವಿ ಕಬ್ಬಿನ ಹೊಲದೊಳಗ ರೈತರು ಸುಡುವಂತಹದ್ದನ್ನ ಮಾಡ್ತಾ ಇದ್ದಾರೆ, ಅದಕ್ಕೆ ಇಂಥ ಒಂದು ಜ್ಞಾನ ನಿಮಗೆ ಹೆಂಗ್ ಯಾರು ಕಲಿಸಿದ್ರೆ ನಿಮಗೆ ಹೌದಪ್ಪ ಸುಡಬಾರದು, ನಾವು ಸುಟ್ರೆ ನಮಗೆ ನಮ್ಮನ್ನ ನಾವೇ ಬೆಂಕಿ ಹಚ್ಕೊಂಡಾಗ ಆಗ್ತದೆ ಅನ್ನುವಂತಹ ಮಾತು ಏನದಲ್ಲ, ಇದು ಹೆಂಗ್ ನಿಮಗೆ ಜ್ಞಾನ ಬಂತು, ಇದು ಯಾವಾಗಿಂದ ನೀವು ಈ ಜ್ಞಾನವನ್ನ ನಿಮ್ಮ ಎಲ್ಲ ಉಳಿದವರಿಗೆಲ್ಲ ಹೇಳ್ತಾ ಇದ್ದೀರಿ? ಇದನ್ನ ನಮ್ಮ ನಂದಿ ಶುಗರ್ ಫ್ಯಾಕ್ಟರಿ ಒಳಗೆ ಕೃಷಿ ವಿಜ್ಞಾನಿಗಳನ್ನು ಕರೆಸ್ತಾರೆ, ಅವ್ರು ಹೇಳ್ತಾರೆ ರೈತರಿಗೆ. ಒಬ್ಬ ರೈತರು ಸುಡ್ತಾರಿ, ಒಬ್ಬ ರೈತರು ಇದನ್ನ ಫಲವತ್ತತೆ ಮಾಡ್ಕೋತಾರತ್ತೆ, ಅವ್ರ ಸತ್ತಿ ನನಗೆ ಕಾಣ್ತಿ. ಇದನ್ನ ಮಾಡಿ ತೋರಿಸಿದ್ರ ಇದು ಇದು ಅನ್ನಿಸ್ತೈತಿ ಕೆಶಿಂದ ನಾ ವಿಜ್ಞಾನಿಗಳಿಂದ ತೋರ್ಕೊಂಡ್ ಕೆಶಿಂದ ನಾ ಇದನ್ನೇ ಮಾಡ್ಕೊತ ಹೊಂಟಿನಿ. ಈಗ 20 ವರ್ಷ ಆತು ನಮ್ಮಲ್ಲಿ, ಒಂದು ದಿನ ನಾ ಭೂಮಿ ಸುಟ್ಟಿಲ್ಲ, ಅದಟ್ಟು ಚಲೋ ಆಗೈತಿ ಅತ್ತ ಕೆಶಿಂದ ಎರಡು ಮಾತನ್ನ ರೈತರಿಗೆ ಹೇಳಕ್ ನಾ ಬಯಸ್ತೇನೆ. ಯಾರಾದರೂ ತಮ್ಮ ಜೊತೆಗೆ ಮಾತಾಡಬೇಕು ಅಂತಂದ್ರೆ ತಮ್ಮ ಫೋನ್ ನಂಬರ್ ಅನ್ನು ಕೊಡ್ತೀರಾ ಅವರಿಗೆ? 9994549450. ಆತ್ಮೀಯರೇ, ಹಣವಂತರಾಯ ಸಿದ್ದರೆಡ್ಡಿ ಅವರು ಏನು ನಂಬರ್ ಅನ್ನ ಹೇಳಿದ್ದಾರೆ ತಮ್ದು, ಅದನ್ನ ನಾನು ಒಂದ್ಸಲ ಹೇಳ್ತೀನಿ, ತಾವು ಬರ್ಕೊಳ್ಬಹುದು. 9945934450 ಈ ನಂಬರ್ ಅನ್ನ ಸಂಪರ್ಕ ಮಾಡಿ ತಾವು ಅವರಿಂದ ವಿಚಾರಗಳನ್ನ ತಿಳ್ಕೊಳ್ಬಹುದು. ಒಳ್ಳೇದು ಹಣಮಂತರಾಯ ಸಿದ್ದರೆಡ್ಡಿ ಅವರ, ಇಲ್ಲಿ ತನಕ ನಮ್ಮ ಎಲ್ಲ ರೈತ ಬಾಂಧವರಿಗೆ ಯಾವ ರೀತಿ ತಾವು ಕಬ್ಬಿನ ಕೃಷಿ ಒಳಗೆ ಪ್ರಗತಿಯನ್ನ ಸಾಧಿಸಿರಿ, ಅದರ ಜೊತೆಗೆ ಮಣ್ಣಿನ ಆರೋಗ್ಯ ಇರಬಹುದು, ನೀರು ಬಳಸುವಂತಹ ಒಂದು ಕಾರ್ಯ ಇರಬಹುದು, ನಮ್ಮ ರೈತರು ಎಷ್ಟು ಕಾಳಜಿ ವಹಿಸಬೇಕಾಗ್ತದೆ ಅನ್ನೋದ್ರ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ತಾವು ಹಂಚಿಕೊಂಡಿದ್ದೀರಿ, ಅದಕ್ಕಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ಕಬ್ಬಿನ ಬೆಳೆಯಲ್ಲಿನ ಅನುಭವ ಕುರಿತು ದೇವಾಪುರದ ಪ್ರಗತಿಪರ ರೈತರಾದ ಹಣಮಂತಪ್ಪ ಸಿದ್ದರೆಡ್ಡಿ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಸೋಮಶೇಖರ್ ಎಸ್ ರುಳಿ. ಈಗ ಚಿತ್ತಾಪುರ ತಾಲೂಕಿನ ಬೇನೂರು ಗ್ರಾಮದ ಸಂಗಣ್ಣ ಭೀಮರಾವ್ ಕುಂಬಾರ್ ಹಾಗೂ ಸಂಗಡಿಗರಿಂದ ಭಜನೆ ಪದಗಳು. ಜೊತೆ ಜೊತೆಯಲ್ಲಿ ನೇರ ಫೋನ್ ಇನ್ ಸಂವಾದ ಇದೇ ಏಪ್ರಿಲ್ 6ರಂದು ಬೆಳಿಗ್ಗೆ 11:00 to 12:00 ಬಾನುಭುವಿಯ ವಿಶಾಲ ಪರಿಧಿಯಲ್ಲಿ ಜ್ಞಾನ ಸಿಂಚನ ಮನದಿ ಪಸರಿಸಲಿ. ಈ ಸಲದ ವಿಷಯ ಜನಸ್ನೇಹಿ ಪೊಲೀಸ್ ವ್ಯವಸ್ಥೆ ಮತ್ತು ಅಪರಾಧ ಮುಕ್ತ ಸಮಾಜ. ಕಾರ್ಯಕ್ರಮದಲ್ಲಿ ಭಾಗವಹಿಸುವವರು ಕಲಬುರಗಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಇಶಾ ಪಂತ್, ಜೊತೆ ಜೊತೆಯಲಿ ಬಾನುಲಿಯ ಜೊತೆಯಲಿ. ಜನಸ್ನೇಹಿ ಪೊಲೀಸ್ ವ್ಯವಸ್ಥೆಗೆ ಸಾರ್ವಜನಿಕರ ಸಹಭಾಗಿತ್ವ, ಅಕ್ರಮ ಮದ್ಯ, ಗಾಂಜಾ, ಮಾದಕ ವಸ್ತುಗಳ ತಡೆಗೆ ಕಾನೂನು ಕ್ರಮ ಇತ್ಯಾದಿಗಳ ಬಗ್ಗೆ ಸಂವಾದ ನಡೆಸಬಹುದು. ನಮ್ಮ ದೂರವಾಣಿ ಸಂಖ್ಯೆಗಳು 295986 ಅಥವಾ 295987. ಕಲಬುರಗಿಯ ಸ್ಟಡಿ ಕೋಡ್ ಸಂಖ್ಯೆ 0847. ಜೊತೆ ಜೊತೆಯಲಿ ಸಾಗಲಿ ವಿಶ್ವ ಪಥವಾ. ಜೊತೆ ಜೊತೆಯಲಿ ನೇರ ಫೋನ್ ಇನ್ ಸಂವಾದ ಇದೇ ಏಪ್ರಿಲ್ 6ರಂದು ಬೆಳಿಗ್ಗೆ 11:00 to 12:00. ಈ ಕಾರ್ಯಕ್ರಮದ ಪ್ರಾಯೋಜಕರು ಡಾಕ್ಟರ್ ವಿಕ್ರಮ್ ಸಿದ್ದಾರೆಡ್ಡಿ ನೇತೃತ್ವದ ತಜ್ಞ ವೈದ್ಯರ ತಂಡದ ಯುನೈಟೆಡ್ ಹಾಸ್ಪಿಟಲ್, ಕೋಲ್ಟ್ ರಸ್ತೆ, ಕಲಬುರಗಿ. ಗುರುವಿನ ಗುಲಾಮನಾಗುವ ತನಕ, ಗುರುವಿನ ಗುಲಾಮನಾಗುವ ತನಕ ಜಯ ಗಂಗ ಪುರಾಣ